ನನ್ನ ನಮಸ್ಕಾರಗಳು. ನನ್ನ ಹೆಸರು ಡಾಕ್ಟರ್ ವಿಜಯ್ ಕುಮಾರ್ ರಾಠೋಡ್ ಅಂತ. ಬಾಗಲಕೋಟೆ ಅಡಿಯಲ್ಲಿ ಬರುವಂತಹ ತೋಟಗಾರಿಕೆ ಮಹಾವಿದ್ಯಾಲಯದಲ್ಲಿ ನಾನು ಸಹ ಪ್ರಾಧ್ಯಾಪಕನಾಗಿ ಕೆಲಸ ಮಾಡ್ತಾ ಇದ್ದೀನಿ. ಕೇಳುವುದರಿಗೆ ಇವತ್ತು ನಾನು ಹೇಳುವ ವಿಷಯ ಏನಪ್ಪ ಅಂದ್ರೆ, ಈರುಳ್ಳಿ ಅಥವಾ ಉಳ್ಳಾಗಡ್ಡಿ ಅಂತ ನಮ್ಮ ಕಡೆ ಹೇಳ್ತೀವಲ್ಲ, ಈ ಬೆಳೆ ಯಾವ ಮಾಡಬೇಕು, ಅಲ್ಲಿ ಬರುವಂತಹ ಸಮಸ್ಯೆಗಳು ಏನು, ಯಾವ ತರ ನಾವು ಬೆಳೆಗಳನ್ನ ಅತಿ ಹೆಚ್ಚು ಇಳುವರಿ ಪಡ್ಕೊಳ್ಬೇಕು ಎಂಬುವ ಬಗ್ಗೆ ಒಂದು ಸ್ವಲ್ಪ ಸಂಕ್ಷಿಪ್ತವಾಗಿ ವಿವರ ಕೊಡಲು ಬಯಸುತ್ತೇನೆ. ಇವತ್ತು ತಮಗೆಲ್ಲ ಗೊತ್ತಿರುವ ಹಾಗೆ ಈರುಳ್ಳಿ ಬೆಳೆ ಅಥವಾ ಉಳ್ಳಾಗಡ್ಡಿ ಬೆಳೆ ಅಂತ ಹೇಳ್ತೇವಲ್ಲ, ಇದು ವಾಣಿಜ್ಯ ಬೆಳೆಗಳಲ್ಲಿ ಒಂದು ಬೆಳೆ, ತರಕಾರಿಗಳಲ್ಲಿ ಅತಿ ಹೆಚ್ಚು ಹೊರದೇಶಕ್ಕೆ ರಫ್ತಾಗುವ ಬೆಳೆಗಳಲ್ಲಿ ಇದು ಕೂಡ ಮುಖ್ಯವಾದ ಬೆಳೆ. ಸರಿಸುಮಾರು ವರ್ಷ 3-4 ಸಾವಿರ ಕೋಟಿಗಳಷ್ಟು ನಾವು ಈರುಳ್ಳಿನ ನಮ್ಮ ದೇಶಕ್ಕೆ ಬಳಕೆ ಆದ ಮೇಲೆ ಹೊರದೇಶಕ್ಕೆ ನಾವು ಎಕ್ಸ್ಪೋರ್ಟ್ ಮಾಡ್ತಾ ಇದ್ದೀವಿ. ಅಂತ ಒಂದು ಬೆಳೆ ಇದು. ಇದು ಬರೀ ಲಾಭ ಅಷ್ಟೇ ಕೊಡೋದಲ್ಲ, ಈ ಬೆಳೆನ ನಾವು ಸರಿಯಾಗಿ ತಿನ್ನೋದ್ರಿಂದ ನಮ್ಮ ದೇಹಕ್ಕೆ ತುಂಬಾ ಆರೋಗ್ಯಕರ ಉಪಯೋಗ ಕೂಡ ಇದಾವೆ. ನಮಗೆಲ್ಲ ಗೊತ್ತಿರುವ ಹಾಗೆ ಈಗಿನ ಸಮಯದಲ್ಲಿ ಹಾರ್ಟ್ ಅಟ್ಯಾಕ್ ಅಥವಾ ಹೃದಯ ಸಂಬಂಧಿತ ರೋಗಗಳು ತುಂಬಾ ಜಾಸ್ತಿ ಇದಾವೆ. ಅಂತ ಒಂದು ರೋಗವನ್ನ ಕಡಿಮೆ ಮಾಡಕ್ಕೆ ಅಥವಾ ನಮ್ಮ ದೇಹದಲ್ಲಿರುವ ಒಂದು ಕೆಟ್ಟ ಕೊಬ್ಬಿನ ಅಂಶವನ್ನ ಕಡಿಮೆ ಮಾಡಕ್ಕೆ ಈರುಳ್ಳಿ ಒಂದು ಬಹಳ ಉಪಯುಕ್ತ ತರಕಾರಿ ಅಂತ ನಾವು ಹೇಳಬಹುದು. ಜೊತೆಗೆ ಬೇರೆ ಬೇರೆ ತರ ಆರೋಗ್ಯಕರ ಒಂದು ಉಪಯೋಗ ಕೂಡ ಇದಾವೆ. ಇದಕ್ಕೆ ಮುಖ್ಯವಾಗಿ ಬೇಕಾಗಿದ್ದು ಸ್ವಲ್ಪ ತಂಪು ವಾತಾವರಣ ಅಂತ ಬೆಳೆ. ಹೆಚ್ಚಾಗಿ ನಾವು ಈ ಬೆಳೆಗಳನ್ನ ಭಾರತ ದೇಶದಲ್ಲಿ ಬೇರೆ ಬೇರೆ ಕಡೆ ಬೇರೆ ಬೇರೆ ತರ ಈ ಬೆಳೆಗಳನ್ನ ಬೆಳಿತೀವಿ. ಅದರಲ್ಲಿ ಇದು ಹೆಚ್ಚು ಬೆಳೆಯೋದಂದ್ರೆ ನಮ್ಮ ಮಹಾರಾಷ್ಟ್ರ, ಕರ್ನಾಟಕ, ಆಂಧ್ರಪ್ರದೇಶ, ತಮಿಳುನಾಡಲ್ಲಿ ಇದು ಅತಿ ಹೆಚ್ಚಾಗಿ ನಾವು ಬೆಳಿತೀವಿ. ಹಂಗಾಗಿ ನಮ್ಮ ಈ ಭಾಗದಲ್ಲಿ ಈ ಬೆಳೆಯನ್ನ 3 ಸೂಕ್ತವಾದ ಕಾಲದಲ್ಲಿ ಬಿತ್ತನೆ ಮಾಡ್ತೀವಿ ಅಥವಾ ಬೆಳಿತೀವಿ. ಮೊದಲನೇದಾಗಿ ಮುಂಗಾರು, ಮೊದಲು ಮುಂಗಾರು ಅಂತ ಹೇಳ್ತೇವಲ್ಲ, ಅಂದ್ರೆ ಜೂನ್ ಮತ್ತು ಜುಲೈ ತಿಂಗಳಲ್ಲಿ ಇದು ಶುರು ಆಗ್ತದೆ. ಕೊನೆ ಮುಂಗಾರು ಸೆಪ್ಟೆಂಬರ್ ಮತ್ತು ಅಕ್ಟೋಬರ್ ಟೈಮಲ್ಲಿ ನಾವು ಇದನ್ನ ಬಿತ್ತನೆ ಮಾಡ್ತೀವಿ. ಮೂರನೇದು ಬಂದ್ಬಿಟ್ಟು ಹಿಂಗಾರು ಬೆಳೆ ಅಂತ, ಅಂದ್ರೆ ಜನವರಿಯಿಂದ ಫೆಬ್ರವರಿ ಟೈಮ್ಗೆ ಈ ಬೆಳೆ ಬರ್ತದೆ. ಸೊ ಹಂಗಾಗಿ ಈ ಬೆಳೆಗಳನ್ನ ನಾವು 3 ಹೊತ್ತಲ್ಲಿ ಅಥವಾ ಹೆಚ್ಚು ಕಡಿಮೆ 2-3 ಸಲ ನಾವು ಇದನ್ನ ಬೆಳ್ಕೋಬಹುದು. ಈ ಬೆಳೆ ಬೆಳಿಬೇಕಂದ್ರೆ ಮೊದಲನೇದಾಗಿ ನಾವು ಒಂದು ವಾತಾವರಣದ ಬಗ್ಗೆ ಸ್ವಲ್ಪ ತಿಳ್ಕೊಬೇಕಾಗ್ತದೆ. ಯಾಕಂದ್ರೆ ಎಲ್ಲಾ ಬೆಳೆಗಳನ್ನು ಎಲ್ಲಾ ಟೈಮಲ್ಲೂ ನಾವು ಬೆಳೆದ್ರಿಂದ ಹೆಚ್ಚಿನ ಲಾಭ ಪಡ್ಕೋಕಾಗಲ್ಲ. ಕೆಲವೊಂದು ವಾತಾವರಣಕ್ಕೆ ಕೆಲವೊಂದು ಬೆಳೆಗಳು ತುಂಬಾ ಸೂಕ್ತವಾಗಿರ್ತವೆ. ಹಾಗೆ ಈರುಳ್ಳಿ ಕೂಡ ಇದು ಬೇಸಿಗೆಯಲ್ಲಿ ಯಾರು ಬೆಳೆಯೋದಿಲ್ಲ, ಮುಖ್ಯ ಕಾರಣ ಅಂದ್ರೆ ಇರುವ ವಾತಾವರಣ. ಸೊ ಹಂಗಾಗಿ ಮಳೆಗಾಲ ಮತ್ತು ಚಳಿಗಾಲಕ್ಕೆ ಈ ಬೆಳೆ ಬಹಳ ಸೂಕ್ತ. ಅದರಲ್ಲೂ ನಮಗೆ ಈ ಸಸಿಗಳು ಬೆಳೆಯುವ ಟೈಮಲ್ಲಿ ಉಷ್ಣಾಂಶ ಯಾವುದೇ ಕಾರಣಕ್ಕೂ 25-30 ಮೇಲೆ ಹೋಗಬಾರದು. ಅಂತ ವಾತಾವರಣ ಬಹಳ ಸೂಕ್ತ ಇದಕ್ಕೆ. ಆಮೇಲೆ ರಿಲೇಟಿವ್ ಹ್ಯುಮಿಡಿಟಿ ಹೇಳ್ತೀವಿ ಅಥವಾ ಸಾಂದ್ರತೆ ಹೇಳ್ತೀವಿ, ಅದು 70ಕ್ಕಿಂತ ಕೆಳಗಿರಬೇಕು, ಅದಕ್ಕಿಂತ ಮೇಲೆ ಕೂಡ ಜಾಸ್ತಿ ಹೋಗಬಾರದು. ಮತ್ತೆ ಗಡ್ಡೆಗಳು ಬೆಳೆಯೋ ಟೈಮಿಗೆ ಒಂದ್ ಚೂರ್ ಬೇಕಾದ 25-30 ಹೋದ್ರೂ ಏನು ಸಮಸ್ಯೆ ಆಗೋದಿಲ್ಲ. ಹಾಗಾಗಿ ಚಳಿಗಾಲ ಮತ್ತು ಕಡಿಮೆ ಉಷ್ಣಾಂಶ ಇರುವ ಕಾಲ ಈ ಬೆಳೆಗೆ ಬಹಳ ಸೂಕ್ತ. ಎರಡನೇದಾಗಿ ಬರುವುದಂದ್ರೆ ನಮಗೆ ಮಣ್ಣು, ಯಾವ ತರ ಮಣ್ಣಲ್ಲಿ ಬೆಳೆಗಳನ್ನು ಬೆಳಿಬಹುದು ಅಂತ ಬಹಳಷ್ಟು ರೈತರಿಗೆ ಇದು ಒಂದು ಬಹಳ ಸಮಸ್ಯೆ ಇರ್ತದೆ. ನಮ್ಮಲ್ಲಿ ಕರಿ ಮಣ್ಣು ಐತಿ, ನಮ್ಮಲ್ಲಿ ಕೆಂಪು ಮಣ್ಣು ಐತಿ, ಯಾವ ಮಣ್ಣು ಬಹಳ ಸೂಕ್ತ ಇದಕ್ಕೆ? ಎಲ್ಲಾ ಮಣ್ಣಲ್ಲಿ ಬೆಳಿಬಹುದು ಬೆಳೆನ, ಬೆಳಿಬಾರದು ಅಂತ ಏನಿಲ್ಲ. ಬಟ್ ಏನಪ್ಪಾ ಅಂದ್ರೆ ನಾವು ಹಾಕಿದ ಮೇಲೆ ಅದರಿಂದ ಬರುವಂತ ಲಾಭ ಮೇಲೆ ನಾವು ಗಮನ ಕೊಡಬೇಕಾಗ್ತದೆ. ಇಳುವರಿ ಜಾಸ್ತಿ ಬರಬೇಕು, ನಮಗೆ ಉತ್ಪಾದಕತೆ ಜಾಸ್ತಿ ಆಗಬೇಕು. ಹಂಗಾಗಿ ಒಳ್ಳೆ ಮಣ್ಣನ್ನು ನಾವು ಸೆಲೆಕ್ಟ್ ಮಾಡಿದ್ರೆ ಇದು ಬಹಳ ಉತ್ತಮ ನಮಗೆ. ಹಾಗಾಗಿ ಈ ಬೆಳೆಯಲ್ಲಿ ನಾವು ಹೆಚ್ಚು ಇಳುವರಿ ಪಡಿಬೇಕಂದ್ರೆ ಬೇಕಾಗುವಂತ ಮಣ್ಣು ಅಂದ್ರೆ ಈ ಮರಳು ಮಿಶ್ರಿತ ಕೆಂಪು ಮಣ್ಣು ಅಂತ ಹೇಳ್ತೇವಲ್ಲ, ಅದು ಬಹಳ ಸೂಕ್ತ. ಏನಕ್ಕಪ್ಪ ಅಂದ್ರೆ ಅದರಲ್ಲಿ ನೀಟಾಗಿ ನೀರು ನಿಂತ್ಕೊಳ್ಳಂಗಿಲ್ಲ, ನೀರು ಬಸದು ಹೋಗ್ತದ, ಜೊತೆಗೆ ಗಾಳಿ ಚೆನ್ನಾಗಿ ಆಡ್ತದೆ, ಬೇರುಗಳು ಸರಿಯಾಗಿ ಹರಡ್ಕೋತಾವ. ಹಂಗಾಗಿ ಗಡ್ಡೆಗಳು ಒಂದು ಗಾತ್ರ ತುಂಬಾ ದಪ್ಪ ಬರ್ತಾವ ಈ ಮರಳು ಮಿಶ್ರಿತ ಮಣ್ಣಲ್ಲಿ. ಅದೇ ಕರಿ ಮಣ್ಣಲ್ಲಿ ಏನಾಗ್ತದ, ಅಲ್ಲಿ ಕೂಡ ಬೆಳಿಬಹುದು. ಬಟ್ ಏನಾಗ್ತದ, ಹೆಚ್ಚು ಜೇಡಿನಾಂಶ ಇರೋದ್ರಿಂದ ಮಣ್ಣು ಸ್ವಲ್ಪ ಜಿಗಟಿರ್ತದ. ಆ ಜಿಗಟ್ ತಂದಾಗ ಗಡ್ಡೆಗಳು ಸ್ವಲ್ಪ ಬಲಿಯಕ್ಕೆ ಸ್ವಲ್ಪ ಕಷ್ಟ ಆಗ್ತಾವ, ಅದಕ್ಕೆ ಸೈಜ್ ಅಷ್ಟೊಂದು ಬರೋದಿಲ್ಲ. ಜೊತೆಗೆ ನಾವು ಕಟಾವ್ ಮಾಡೋ ಸಮಯದಲ್ಲಿ ಆ ಮಣ್ಣಲ್ಲಿ ಸ್ವಲ್ಪ ಹಾಳಾಗುವ ಪ್ರಮಾಣ ತುಂಬಾ ಜಾಸ್ತಿ ಆಗ್ತದೆ, ಯಾಕಂದ್ರೆ ಮಣ್ಣು ಜಿಗಟಿರ್ತದೆ, ಗಡ್ಡೆಗಳು ಹಾಳಾಗುವ ಪ್ರಮಾಣ ಜಾಸ್ತಿ ಇರ್ತದೆ. ಸೊ ಇದ್ರ ತಕ್ಕಂತೆ ನಾವು ನಮ್ಮ ಮಣ್ಣಿನ ಒಂದು ಆಯ್ಕೆಗಳನ್ನು ಮಾಡ್ಕೋಬೇಕಾಗ್ತದೆ. ಕೆಂಪು ಮಣ್ಣು ಅಥವಾ ಕರಿ ಮಣ್ಣು ತಗೊಳ್ರಿ, ಅದ್ರ ಜೊತೆಗೆ ನಮಗೆ ಸ್ವಲ್ಪ ಮಣ್ಣಿನಲ್ಲಿ ಎಷ್ಟು ಜೇಡಿ ಅಂಶ ಇದೆ ಅದ್ರ ಮೇಲೆ ನಾವು ಇದನ್ನ ನೋಡ್ಕೋಬೇಕಾಗ್ತದೆ. ಹಂಗಾಗಿ ಎಲ್ಲಿ ನಮಗೆ ಜೇಡಿ ಅಂಶ ಜಾಸ್ತಿ ಇರ್ತದೆ ಅಂತ ಮಣ್ಣಲ್ಲಿ ಸ್ವಲ್ಪ ನಾವು ಈ FIM ಅಂತ ಹೇಳ್ತೀವಿ ಅಥವಾ ಏನ್ ನಾವು ಕೊಟ್ಟಿಗೆ ಗೊಬ್ಬರ ಅಂತೀವಿ, ಅಂತವು ಸ್ವಲ್ಪ ಹೆಚ್ಚಿನ ಪ್ರಮಾಣದಲ್ಲಿ ಹಾಕಿ ಮಣ್ಣನ್ನು ಸ್ವಲ್ಪ ಮೆತ್ತಗೆ ಮಾಡಿಕೊಂಡು ಬೆಳೆಗಳನ್ನ ಬೆಳ್ಕೋಬಹುದು. ಜೊತೆಗೆ ಈ ವಾತಾವರಣ ಮತ್ತೆ ಮಣ್ಣಿನ ಒಂದು ಆಯ್ಕೆ ಆದ್ಮೇಲೆ ಕೆಲವೊಂದು ಇನ್ನೊಂದು ಸ್ವಲ್ಪ ಮಣ್ಣಿನ ಇದು ಗಮನ ಕೊಡಬೇಕಂದ್ರೆ ಮಣ್ಣಲ್ಲಿ ಸ್ವಲ್ಪ pH ಅಂತ ಹೇಳ್ತೀವಿ ನಾವು, ರಸಸಾರ ಅಂತ ಹೇಳ್ತೀವಿ. ರಸಸಾರ ಯಾವುದೇ ಕಾರಣಕ್ಕೂ ತುಂಬಾ 7 ಮೇಲೆ ಇರಬಾರದು, ಆದಷ್ಟು 6.5-6.8 ರಸಸಾರ ಇದ್ರೆ ಬಹಳ ಸೂಕ್ತ. ಅದಕ್ಕಿಂತ ಜಾಸ್ತಿ ಆದ್ರೆ ಸ್ವಲ್ಪ ನಾವು ಅದನ್ನ ಕಡಿಮೆ ಮಾಡ್ಕೋಬೇಕಾಗುತ್ತೆ. ಅದು ನಮಗೆ ಮಣ್ಣು ಪರೀಕ್ಷೆ ಮಾಡಿದ ಮೇಲೆ ಗೊತ್ತಾಗ್ತದೆ ಎಷ್ಟಿದೆ ನಮ್ಮ ಮಣ್ಣಿನ ರಸಸಾರ ಅಂತ. ಇಷ್ಟಾದ್ಮೇಲೆ ಮುಂದೆ ಬರುವಂತ ಪ್ರಶ್ನೆ ಆಯ್ತು, ಮಣ್ಣು ಸರಿ ಇದೆ, ನಮ್ಮ ಹತ್ರ ಎಲ್ಲ ವಾತಾವರಣ ಸರಿ ಇದೆ, ಬೆಳೆ ಹಾಕ್ಬೇಕಂದ್ರೆ ಯಾವ ತಳಿಗಳನ್ನ ಆಯ್ಕೆ ಮಾಡ್ಕೋಬೇಕನ್ನೋದು ಮುಂದಿನ ಪ್ರಶ್ನೆ ನಮಗೆ ಕಾಡೋದು. ಈ ತಳಿಗಳು ತಗೊಂಡಾಗ ನಮ್ಮ ಕಣ್ಣು ಮುಂದೆ ಸುಮಾರು ತಳಿಗಳು ಇರ್ತಾವ. ಅದರಲ್ಲಿ ಉಳ್ಳಾಗಡ್ಡಿ ಅಂತ ಬೆಳೆಗಳಂತೂ ಈಗ ಪ್ರೈವೇಟ್ ಕಂಪನಿಗಳು ತುಂಬಾ ತಳಿಗಳಿದ್ದಾವೆ, ಪಬ್ಲಿಕ್ ಸೆಕ್ಟರ್ ತಳಿಗಳು ಇದಾವೆ. ಸೊ ತಳಿಗಳಲ್ಲಿ ನಮಗೆ ಹಿಂಗಾರು ತಳಿಗಳು ಮತ್ತೆ ಮುಂಗಾರು ತಳಿಗಳು ಅಂತ 2 ತರ ಇದಾವೆ. ಸೊ ರೈತರು ಆಯ್ಕೆ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಸ್ವಲ್ಪ ನೋಡಬೇಕು, ನಾವು ಹಿಂಗಾರು ಬೆಳೀತಾ ಇದೀವೋ ಅಥವಾ ಮುಂಗಾರಲ್ಲಿ ಬೆಳೀತಾ ಇದೀವಿ,

ಎಂಒಪಿ ಮುಖಾಂತರ ನಾವು ಭೂಮಿಗೆ ಕೊಡಬೇಕಾಗ್ತದೆ. ಭೂಮಿಗೆ ಹಾಕೋಕ್ಕಿಂತ ಮುಂಚೆ ನಾವು ಇನ್ನೊಂದು ಗಮನ ಕೊಡಬೇಕೇನಪ್ಪಾ ಅಂದ್ರೆ, ಮೊದಲು ಇದನ್ನ ಯಾವ ತರ ಬೆಳಿತೀವಿ ಅಂದ್ರೆ ಇದನ್ನ ಮೂರು ತರ ಬೆಳಿತಾನ ರೈತರು. ಹೆಚ್ಚು ಕಡೆ ನಮ್ಮ ಬಿಜಾಪುರ ಕಡೆ ಆಯ್ತು ಅಥವಾ ಈ ಕರ್ನಾಟಕದಲ್ಲಿ, ಒಂದು ಕೂರಿಗೆ ಬಿತ್ತನೆ ಮಾಡ್ತೀವಿ. ಕೂರಿಗೆ ಬಿತ್ತನೆ ಅಂದ್ರೆ ನಮಗೆ ಯಾವುದು ಮಳೆ ಆಶ್ರಿತ ಬೆಳೆ ಆಗಿರ್ತದ, ಆ ಮಳೆ ಆಶ್ರಿತ ಬೆಳೆಯಲ್ಲಿ ನಾವು ಇದನ್ನ ಹೆಚ್ಚಾಗಿ ಕೂರಿಗೆ ಬಿತ್ತನೆ ಅಥವಾ ಬೀಜ ಚೆಲ್ಲುವುದು ಅಂತ ಹೇಳ್ತೀವಿ. ಇನ್ನೊಂದು ನಮಗೆ ನೀರಾವರಿ ಆಶ್ರಿತ ಬೆಳೆ ಬಂದಾಗ ಸಸಿಗಳನ್ನ ಮಾಡಿ ಅದನ್ನ ನಾವು ನಾಟಿಗೆ ಬಳಕೆ ಮಾಡ್ತೀವಿ. ಆಮೇಲೆ ಬೀಜೋತ್ಪಾದನೆ ಬಂದಾಗ ಗಡ್ಡೆಗಳನ್ನ ನಾಟಿ ಮಾಡ್ತೀವಿ. ಸೊ ಈಗ ನಾವು ಹೆಚ್ಚಾಗಿ ಗಮನ ಕೊಡೋದು ಸಸಿಗಳನ್ನ ಮಾಡಿ ನಾಟಿ ಮಾಡೋದ್ ಬಗ್ಗೆ, ಯಾಕಂದ್ರೆ ಇಲ್ಲಿ ನಮಗೆ ಇಳುವರಿ ಮತ್ತೆ ಆದಾಯ ಕೂಡ ಜಾಸ್ತಿ ಆಗ್ತದೆ. ಕೂರಿಗೆ ಬಿತ್ತನೆಯಲ್ಲಿ ನಮ್ಗೆ ಸೈಜ್ಗಳು ಅಷ್ಟು ಚೆನ್ನಾಗಿ ಬರೋದಿಲ್ಲ, ಎಲ್ಲ ಸೈಜ್ ಸಣ್ಣ ಇರ್ತಾವ, ಆಮೇಲೆ ಬೆಳೆಗಳ ಇಳುವರಿ ಕೂಡ ಜಾಸ್ತಿ ಆಗೋದಿಲ್ಲ. ಹಂಗಾಗಿ ಮಳೆ ಆಶ್ರಿತ ಹೆಚ್ಚು ಕಮ್ಮಿ ಯಾರು ರೈತರು ಬೆಳೆಯಂಗಿಲ್ಲ, ಆದ್ರೂ ಒಂದಿಷ್ಟು ಕಡೆ ಮಳೆ ಆಶ್ರಿತ ಬೆಳೆಯನ್ನ ಬೆಳೀತಿರ್ತಾರೆ. ಸೊ ಹಾಗಾಗಿ ಬೇಸಾಯ ಮಾಡೋಕ್ಕಿಂತ ಮುಂಚೆ ನಾವು ಈಗ ಸಸಿಗಳನ್ನ ನಾಟಿ ಮಾಡ್ಕೊಳ್ಳೋದು ಬಹಳ ಉತ್ತಮ. ಸಸಿಗಳು ಮಾಡಬೇಕಂದ್ರೆ ಸರಿಸುಮಾರು 6-8 or 10 ವಾರ ಹಳೆಯಾದಂತ ಸಸಿಗಳನ್ನ ನಾವು ಇಲ್ಲಿ ಬಳಕೆ ಮಾಡ್ಕೋಬೇಕಾಗ್ತದೆ ಪ್ಲಾಂಟಿಂಗ್ ಮಾಡಕ್ಕೆ ಅಥವಾ ಬಿತ್ತನೆ ಮಾಡಕ್ಕೆ. ಸೊ ಆಗಲೇ ಹೇಳಿದ್ರೆ ನಿಮಗೆ ಒಂದು 3-4 kg ಬೀಜ ನಮ್ಮ ಎಕರೆಗೆ ಬೇಕಾಗ್ತದೆ. ಸೊ ಇವು ಬೀಜಗಳನ್ನ ನಾವು ತೆಗೆದ ತಕ್ಷಣ ಮೊದಲೇನ್ ಮಾಡಬೇಕು, ಮೊದಲು ನಾವು ಒಂದಿಷ್ಟು ಸಸಿ ಮಡಿಗಳನ್ನ ತಯಾರು ಮಾಡ್ಕೋಬೇಕು. ಮಡಿಗಳ ಸೈಜ್ ಬಂದಾಕ್ರೆ ನಿಮ್ಮ ಹೆಂಗ್ ಬೇಕು ಹಂಗ್ ಮಾಡ್ಕೋಬಹುದು, ಬಟ್ ಒಂದು ಅಂದಾಜಿನ ಪ್ರಕಾರ ಒಂದು 7 meter ಉದ್ದ ಮಡಿ, 1.2 ಅಷ್ಟು ಅಗಲ, ಒಂದು 10-12 cm ಎತ್ತರ ಇರುವಂತ ಒಂದು 10 ಮಡಿ ಬೇಕಾಗ್ತದೆ ಒಂದ್ ಎಕರೆಗೆ. ಎಕರೆಗೆ ಅಂದ್ರೆ ಸರಿಸುಮಾರು ನಮಗೆ ಒಂದು 22,000-23,000 ಸಸಿಗಳು ಕೂರಾಗಿರ್ಬೇಕು. ಇದು ಒಂದು ಒಳ್ಳೆಯ ಒಂದು ಸಸಿಗಳ ಸಂಖ್ಯೆ ಅಂತ ನಾವು ಹೇಳ್ತೀವಿ. 20,000-22,000 ಸಸಿಗಳಿದ್ರೆ ಅದು ಒಳ್ಳೆ ಸಂಖ್ಯೆ, ಅದು ಅಲ್ಲಿ ನಮಗೆ ಒಳ್ಳೆ ಒಂದು ಇಳುವರಿ ಕೂಡ ಬರ್ತದೆ, ಒಳ್ಳೆ ಸೈಜ್ ಕೂಡ ಬರ್ತದೆ. ಅದಕ್ಕಿಂತ ಜಾಸ್ತಿ ಮಾಡ್ಕೊಂಡಾಗ ಗಡ್ಡೆ ಒಂದು ಗಾತ್ರ ಕಡಿಮೆ ಆಗ್ತಾ ಹೋಗ್ತದೆ. ಸೊ ಇಷ್ಟು ಬೆಡ್ ಗಳನ್ನ ಮಾಡಿಕೊಂಡು ಆ ಸಸಿ ಮಡಿಗಳನ್ನ ಮಾಡಿದ ತಕ್ಷಣ ಅದಕ್ಕೆ ಒಂದು 3-4 kg ಅಷ್ಟು ಕೊಟ್ಟಿಗೆ ಗೊಬ್ಬರ, ಒಂದು 1/4 kg ಈ 15-15-15 ಅಥವಾ 19-19-19 ಕಾಂಪ್ಲೆಕ್ಸ್ ಅದು ಬರ್ತದೆ. ಜೊತೆಗೆ 1-1.5 kg ಅಷ್ಟು ಟ್ರೈಕೋಡರ್ಮಾ ವೀಡನ್ನ ಮಣ್ಣ ಸೇರಿಸಬೇಕು. ಈ ಟ್ರೈಕೋಡರ್ಮಾ ವೀಡ ಏನ್ ಮಾಡ್ತದೆ, ಈ ಸಸಿ ಮಡಿ ಮಾಡೋ ಟೈಮ್ಗೆ ನಮಗೆ ಡ್ಯಾಂಪಿಂಗ್ ಆಪ್ ಅಂತ ಬರ್ತದೆ, ಅಂದ್ರೆ ಸಸಿಗಳು ಇದ್ದಕ್ಕಿದ್ದಂಗೆ ಸಹಾಯ ಸ್ಟಾರ್ಟ್ ಆಗ್ತವೆ. ಆ ಒಂದು ರೋಗದ ಪ್ರಮಾಣ ಕಡಿಮೆ ಮಾಡಕ್ಕೆ ನಮ್ಮ ಟ್ರೈಕೋಡರ್ಮಾ ಬಹಳ ಮುಖ್ಯ ಕೆಲಸ ಮಾಡ್ತದೆ. ಹಾಗಾಗಿ 1.5 kg ಅಷ್ಟು ಟ್ರೈಕೋಡರ್ಮಾ ವೀಡ ನಾವು ಈ ಸಸಿ ಮಡಿ ಹಾಕೋ ಟೈಮ್ಗೆ ಹಾಕೋಬೇಕು ಇದನ್ನು. ಆಮೇಲೆ ಬೀಜಗಳನ್ನ ಬಳಕೆ ಮಾಡೋಕ್ಕಿಂತ ಮುಂಚೆ ಬೀಜಗಳನ್ನ ಆದಷ್ಟು ಬೀಜೋಪಚಾರ ಮಾಡಿ ಹಾಕೋದು ಬಹಳ ಉತ್ತಮ. ನಮ್ಮಲ್ಲಿ ಏನಾದ್ರು ಕ್ಯಾಫ್ಟಾಪ್ ಇತ್ತು ಅಥವಾ ಒಂದು ಕಾರ್ಬೆಡಜಿಯಂ ಇತ್ತು ಅಂತವನ್ನ ಸ್ವಲ್ಪ ಬೀಜೋಪಚಾರ ಅಂದ್ರೆ ಒಂದು 2 gram ಒಂದ್ ಎಕರೆ ಬೀಜಕ್ಕೆ, ಸಪೋಸ್ ನಮಗೆ ಇಲ್ಲಿ 4 kg ಬೀಜ ಇತ್ತು ಅಂದ್ರೆ ಕನಿಷ್ಠ ಒಂದು 8-10 gram ಔಷಧಿಗಳನ್ನ ಆ ಬೀಜನ ಬೀಜೋಪಚಾರ ಮಾಡಿ ಆಮೇಲೆ ಬಳಕೆ ಮಾಡ್ಕೋಬೇಕು. ಇವೇನಾಗ್ತಾವ ಅಂದ್ರೆ ನಮಗೆ ಭೂಮಿಯಲ್ಲಿ ಆದಂತ ರೋಗಗಳು ಯಾವ್ದೇ ಕಾರಣಕ್ಕೂ ಬೀಜನ ಹಾಳು ಮಾಡಂಗಿಲ್ಲ, ಮತ್ತೆ ರೋಗಗಳು ಬರಲಾರದ ಕೂಡ ತಡೀತಿರ್ತಾವ. ಸೊ ಇಷ್ಟು ಮಾಡಿದ ಮೇಲೆ ಸಸಿಗಳನ್ನ ನಾವು ಒಂದು ಕೈಯಿಂದ ಹಾಕೋಬೇಕಾಗ್ತದೆ. ಒಂದು ನಿರ್ದಿಷ್ಟ ಅಂತರದಲ್ಲಿ ಕನಿಷ್ಠ ಒಂದು 75 mm ಅಂದ್ರೆ 7.5 cm ದೂರದಕ್ಕೊಂದಿಷ್ಟು ಬೀಜಗಳನ್ನ ಹಾಕೊಂಡು ಆಮೇಲೆ ಸಸಿಗಳನ್ನ ನಾವು ಬಿತ್ತನೆಗೆ ಯೂಸ್ ಮಾಡ್ಕೋಬಹುದು. ಸೊ ಸಸಿಗಳು ಹಾಕೋ ಟೈಮಿಗೆ ಒಂದಿಷ್ಟು ಗೊಬ್ಬರ ಅಂದ್ರೆ ಒಂದು 19-19-19 ಅಥವಾ ಒಂದು 1% ಯೂರಿಯಾನ ಒಂದು 10 ದಿನಕ್ಕೆ ಒಂದ್ಸಲ ನಾವು ಸ್ಪ್ರೇ ಮಾಡ್ತಾ ಇರಬೇಕು, ಯಾಕಂದ್ರೆ ಅಲ್ಲಿ ಸಸಿಗಳನ್ನ ಆರೈಕೆ ಮಾಡೋದು ಕೂಡ ಬಹಳ ಉತ್ತಮ. ಜೊತೆಗೆ ಒಂದಿಷ್ಟು ಈ ರಸ ಇರುವ ಕೀಟಗಳು ಆ ಸಸಿ ಹಾಕೋ ಟೈಮಿಗೆ ಬರ್ತಿರ್ತಾವ, ಹಾಗಾಗಿ ಸ್ವಲ್ಪ ಪಿಪ್ರೋನಿಲ್ಲು ಅಥವಾ ಈ ಇಮಿಡಾಕ್ಲೋಪ್ರಿಡ್ ಅಂತ ಔಷಧಿಗಳನ್ನ ಅಥವಾ ಬೀವಿನ ಎಣ್ಣೆ ಅಂತ ಔಷಧಿಗಳನ್ನ ಬಳಕೆ ಮಾಡಿಕೊಂಡು ನಾವು ಈ ಕೀಟಗಳನ್ನ ನಾವು ಅಲ್ಲಿ ಕಂಟ್ರೋಲ್ ಮಾಡ್ಕೋಬಹುದು. ಏನಾದ್ರೂ ರೋಗ ಈಗ ಬಂದಾಕರೆ ಅದೇ ಹೇಳಿದ ಬಹಳ ಅಂದ್ರೆ ನಮ್ಮ ಡ್ಯಾಂಪಿಂಗ್ ಆಪ್ ಅದೊಂದು ರೋಗ ಬರ್ತದೆ. ಆ ರೋಗ ಬಂತು ಅಂದ್ರೆ ಒಂದ್ ಸ್ವಲ್ಪ ನಾವು ಕಾರ್ಬನ್ ಡೈಸಿಯಂ 1-2 gram 1 liter ನೀರ ಮಿಕ್ಸ್ ಮಾಡಿ ನೀಟಾಗಿ ತೋರಿಸಬೇಕು, ಅಥವಾ ನೀವು ಏನಾದ್ರೂ ಕಾರ್ಬೋಫ್ಯೂರಾನ್ ಇರ್ತದೆ ಅಂತ ಸ್ವಲ್ಪ ಹಾಕೊಂಡು ಈ ರೋಗ ಮತ್ತು ಕೀಟಗಳ ನಿರ್ವಹಣೆ ನಾವು ಇಲ್ಲಿ ಮಾಡ್ಕೋಬಹುದು. ಸೊ ಸರಿಸುಮಾರು 6-8 weeks ಅಥವಾ ಕೆಲವೊಂದ್ಸಲ 10 weeks ಹೋಗ್ತಾವ, ಈ ನಮ್ಮ ವಾತಾವರಣದ ಮೇಲೆ ಸಂಬಂಧ ಬೀಳ್ತದೆ. ಸರಿಸುಮಾರು ನಮಗೆ ಬೇಕಾಗಿದ್ರೆ 1-1.5 tinglashtu ಹಳೆ ಸಸಿಗಳನ್ನು ನಾವು ಬಿತ್ತನೆಗೆ ಬಳಕೆ ಮಾಡ್ಕೋಬೇಕಾಗ್ತದೆ. ಇನ್ನು ಮುಖ್ಯ ಭೂಮಿ ತಯಾರು ಮಾಡಬೇಕಂದ್ರೆ ನಮಗೆ 2 ತರ ಮಾಡಬಹುದು. ಒಂದು ನಾವು ಬದುಗಳನ್ನ ಬಿಟ್ಟು ಇದನ್ನ ಬಿತ್ತನೆ ಮಾಡ್ಕೋಬಹುದು, ಅಥವಾ ಬೆಡ್ಗಳನ್ನು ಕೂಡ ಮಾಡಿ ನಾವು ಮಾಡ್ಕೋಬಹುದು. ಎರಡರಲ್ಲೂ ಕೂಡ ಅದರದೇ ಆದ ಒಂದಿಷ್ಟು ಉಪಯೋಗ ಮತ್ತೆ ಕೆಲವೊಂದು ಕಷ್ಟಗಳು ಇದಾವೆ. ಈಗಿನ ರೈತರು ಹೆಚ್ಚು ಕಮ್ಮಿ ಎಲ್ಲ ಬೆಡ್ ಮಾಡ್ಕೊಂಡು ಮಾಡೋದಕ್ಕೆ ತುಂಬಾ ಜಾಸ್ತಿ, ಯಾಕಂದ್ರೆ ಸೈಜ್ಗಳು ತುಂಬಾ ಚೆನ್ನಾಗಿ ಬರ್ತದೆ, ಡ್ರಿಪ್ ಇರ್ತದೆ, ನೀರಿನ ಒಂದು ಕಡಿಮೆ ಪ್ರಮಾಣದಲ್ಲಿ ನಾವು ಬೆಳೆ ಬೆಳ್ಕೋಬಹುದು. ಜೊತೆಗೆ ಕಸಗಳ ಪ್ರಮಾಣ ಕೂಡ ನಮ್ಗೆ ಬೆಡ್ ಮೇಲೆ ಕಡಿಮೆ ಆಗ್ತದೆ. ಕೆಲವೊಂದ್ ಕಡೆ ರೈತರು ಸ್ಪ್ರಿಂಕ್ಲರ್ ಹಾಕೊಂಡಿರ್ತಾರೆ, ಅಂತ ಕಡೆ ಎಲ್ಲ ಬೆಡ್ಡಿನ ಒಂದು ಉತ್ತಮ. ಕೆಲವೊಂದ್ ಕಡೆ ನಾವು ಏನ್ ಮಾಡ್ತೀವಿ, ಈ ಬದುಗಳನ್ನ ಬಿಟ್ಕೊಂಡು ಕೂಡ ನಾವು ಮಾಡ್ಕೋತೀವಿ. ಸೊ ಅದು ತಕ್ಕಂತೆ ನಾವು ಬದುಗಳು ಮಾಡ್ಕೋತೀವಪ್ಪ ಅಂದ್ರೆ ಒಂದು ಬದುವಿನ ಇನ್ನೊಂದು ಬದುವಿಗೆ ಒಂದು 45-50 cm ಗ್ಯಾಪ್ ಇಟ್ಕೊಂಡು ಬದುಗಳು ಮಾಡ್ಕೋಬೇಕಾಗ್ತದೆ. ಬೆಡ್ ಅಂತ ಬಂದಾಗ ಒಂದು ಬೆಡ್ ಅಲ್ಲಿ ಕನಿಷ್ಠ ಒಂದು 5-6 ಸಾಲುಗಳಷ್ಟು ನಮಗೆ ನಾಟಿ ಮಾಡೋಂಗೆ ಆ ಅಂತರ ಇಟ್ಕೋಬೇಕಾಗುತ್ತೆ. ನಾವು ಇಲ್ಲಿ ನಾವು ಬೆಡ್ ಗಳನ್ನ ಮಾಡಿಕೊಂಡು ಆಮೇಲೆ ಅದರ ಮೇಲೆ ಡ್ರಿಪ್ ಹಾಕೊಂಡು ಆಮೇಲೆ ನಾವು ಏನ್ ನಾವು ಶಿಫಾರಸು ಮಾಡಿದೇವೆ ಆಗಲೇ, ಗೊಬ್ಬರಗಳನ್ನು ಶಿಫಾರಸು ಮಾಡಿದೀವಿ, ಅದೆಷ್ಟಪ್ಪ 50-50-50, ಅದರಲ್ಲಿ ಸಾರಜನಕ ಏನಿದೆಯಲ್ಲ ಅದನ್ನ ನಾವು 3 ಭಾಗ ಮಾಡ್ಕೋಬೇಕು. ಮೊದಲನೇ ಭಾಗ ಅಂದ್ರೆ ಈಗ 50 ಅಂದ್ರೆ ಒಂದು 15 ಕೆಜಿ 10 ಕೆಜಿ 10 ಕೆಜಿ ಮಾಡ್ಕೊಡ್ರಿ, ಇಲ್ಲ 20 ಕೆಜಿ 15 ಮಾಡ್ಕೊಡ್ರಿ. ಮೊದಲನೇ ಭಾಗನ ನಾವು ಏನು ಮಣ್ಣು ರೆಡಿ ಮಾಡ್ತೀವಲ್ಲ, ಇಲ್ಲ ಬೆಡ್ ಅಥವಾ ನಾವು ಭೂಮಿ ತಯಾರು ಮಾಡೋ ಟೈಮ್ಗೆ ಅದನ್ನು ಫಸ್ಟ್ ಹಾಕಬೇಕು. ಜೊತೆಗೆ ಪೂರ್ತಿ ಪ್ರಮಾಣದ ಫಾಸ್ಫರಸ್ ಮತ್ತೆ ಪೊಟಾಷ್ನ ಭೂಮಿಗೆ ಸೇರಿಸ್ಕೋಬೇಕು. ಇನ್ನು ಉಳಿದ ಎರಡು ಭಾಗ ಏನ್ ಸಾರಜನಕ ಉಳಿತದಲ್ಲ, ಆ ಎರಡು ಭಾಗ ಸಾರಜನಕನ ಒಂದು 30 ದಿನ, ಇನ್ನೊಂದು 45 50 ದಿನಕ್ಕೆ ನಾವು ಈ ಸಾರಜನಕ ನಾವು ಕೊಡ್ತಾ ಇರಬೇಕು ಅದಕ್ಕೆ. ಸೊ ಅದೇನಾಗ್ತದೆ, ಭೂಮಿಯಲ್ಲಿ ಒಂದು ಕರೆಕ್ಟ್ ಆಗಿ ಆ ಗಿಡಕ್ಕೆ ಯಾವಾಗ ಯಾವಾಗ ಬೇಕು ಅವಾಗ ನಾವು ಸಾರಜನಕ ಕೊಟ್ಟಂಗಾಗ್ತದೆ. ಸಾರಜನಕನ ನೀವು ಯೂರಿಯಾ ಮುಖಾಂತರನೋ ಅಥವಾ DAP ಮುಖಾಂತರ ನಾವು ಅದನ್ನ ಕೊಡಬಹುದು. ಈ ಸಸಿಗಳನ್ನ ರೆಡಿ ಆಗಿರ್ತಾವ, ಈ ಕಡೆ ನಮ್ದು ಜಮೀನು ರೆಡಿ ಆಯ್ತು, ಸಾಲಗಳು ಬಿಟ್ಕೊಂಡ್ವಿ ಅಥವಾ ಬೆಡ್ ಮಾಡ್ಕೊಂಡ್ವಿ, ಅದ್ರ ತಕ್ಕಂತೆ ನಾವು ನೆಕ್ಸ್ಟ್ ಸಸಿಗಳನ್ನ ನಾವು ಮುಖ್ಯ ಭೂಮಿಗೆ ತಂದು ನಾಟಿ ಮಾಡಬೇಕಾಗ್ತದೆ. ಸೊ ಸಸಿಗಳನ್ನ ಕಿತ್ತಿದ ತಕ್ಷಣ ನೇರವಾಗಿ ನಾಟಿ ಮಾಡಕ್ ಹೋಗಬಾರ್ದು ನಾವು. ಸಸಿಗಳನ್ನ ಕಿತ್ತಿದ ತಕ್ಷಣ ಅದನ್ನ 1 ಲೀಟರ್ ನೀರ್ದಾಗ 1-2 ಗ್ರಾಮ್ ಕಾರ್ಬನ್ ಡೈಸಿಯಮ್ ಅಥವಾ ಕಾರ್ಬೋಸಲ್ಫಾನ್ನ 1 ಲೀಟರ್ ನೀರಿಗೆ ಮಿಕ್ಸ್ ಮಾಡಿಕೊಂಡು ಈ ಸಸಿಗಳನ್ನು ಒಂದು 1/2 ತಾಸು ಅಷ್ಟು ಅದನ್ನ ನೆನೆ ಹಾಕಬೇಕು. ನೆನೆ ಹಾಕಿ ಆಮೇಲೆ ಅದನ್ನ ನಾವು ಬೇಕಾದ್ರೆ ಬಿತ್ತನೆಗೆ ಬಳಕೆ ಮಾಡ್ಕೋಬೇಕು. ಇಲ್ಲ ಕೆಲವೊಂದ್ಸಲ ನಮಗೆ ಕೆಮಿಕಲ್ ಬೇಡಪ್ಪ ಅಂದ್ರೆ ಬೇಕಾದ್ರೆ ಟ್ರೈಕೋಡರ್ಮಾ ವಿಡಿಯ ಇದೆಯಲ್ಲ, ಅದನ್ನೇ ಲಿಕ್ವಿಡ್ ಅಲ್ಲಿ ಸಿಗ್ತದೆ, ಪೌಡರ್ದಲ್ಲೂ ಸಿಗ್ತದೆ. ಒಂದು 20 ML 1 ಲೀಟರ್ ನೀರನ್ನ ಹಾಕೊಂಡು ಸಸಿಗಳನ್ನ 1/2 ತಾಸು ದ್ರಾವಣದಲ್ಲಿ ಎದ್ದಿ 1/2 ತಾಸು ಬಿಟ್ಟು ಆಮೇಲೆ ನಾವು ಬೇಕಾದ ಮುಖ್ಯ ಭೂಮಿಗೆ ನಾವು ಅದನ್ನ ನಾಟಿ ಮಾಡಕ್ ಬಳಕೆ ಮಾಡ್ಕೋಬಹುದು. ಇನ್ನೊಂದು ಏನಪ್ಪ ಗಮನ ಕೊಡ್ಬೇಕಂದ್ರೆ ಎಲ್ಲಾ ಕಡೆಗೆ ಇದು ಮಾಡೋದಿಲ್ಲ. ಸಸಿಗಳನ್ನ ನಾಟಿ ಮಾಡೋ ಟೈಮಿಗೆ ಆದಷ್ಟು ಮಧ್ಯಾಹ್ನ ಆದ್ಮೇಲೆ ಮಾಡೋದು ಉತ್ತಮ. ಯಾಕಂದ್ರೆ ಬೆಳಗ್ಗೆ ಮಾಡಿಬಿಟ್ಟು ಬೆಳಗ್ಗೆಯಿಂದ ಸಾಯಂಕಾಲ ಬಿಸಿಲು ಜಾಸ್ತಿ ಇರ್ತದೆ ಕೆಲವೊಂದು ಟೈಮಲ್ಲಿ. ಸೊ ಮಧ್ಯಾಹ್ನ ಮೇಲೆ ಮಾಡಿದ ಏನಾಗ್ತದೆ, ಸಾಯಂಕಾಲ ಹೊತ್ತಲ್ಲಿ ಬಿಸಿಲು ಕಮ್ಮಿ ಆಗುತ್ತೆ, ರಾತ್ರಿ ಇರ್ತದೆ. ಹಾಗಾಗಿ ಆ ಒಂದು ತಂಪು ವಾತಾವರಣಕ್ಕೆ ಸಸಿಗಳು ಸೆಟ್ ಆಗೋದು ಪ್ರಮಾಣ ಜಾಸ್ತಿ ಇರ್ತವೆ. ಹಾಗಾಗಿ ಆದಷ್ಟು ಅದನ್ನ ಮಧ್ಯಾಹ್ನ ಆದ್ಮೇಲೆ ನಾಟಿ ಮಾಡ್ಕೊಳ್ಳೋದು ಉತ್ತಮ. ನಾಟಿ ಮಾಡೋ ಟೈಮಿಗೆ ಸಸಿಗಳಲ್ಲಿ ಎಲೆಗಳು ಇರ್ತಾವ, ಹಂಗಾಗಿ ಎಲೆಗಳ ಸ್ವಲ್ಪ ಎಲೆಗಳನ್ನ ಏನು ಆ ಮೊಳಕೆ ಇರ್ತದೆ, ಆ ಮೊಳಕೆ ಬಿಟ್ಟು ಸೈಡ್ ಬೇರೆ ಬೇರೆ ಎಲೆ ಇರ್ತಾವ, ದೊಡ್ಡ ಎಲೆ ಇರ್ತಾವೆ, ಅದನ್ನ ಸ್ವಲ್ಪ ಕಟ್ ಮಾಡಿಕೊಂಡು ನಾವು ನಾಟಿ ಮಾಡೋದ್ರಿಂದ ಇಳುವರಿ ಕೂಡ ಜಾಸ್ತಿ ಆಗ್ತದೆ. ಅದು ಒಂದು ಸ್ವಲ್ಪ ಗಮನ ಇಟ್ಕೋಬೇಕು ನಾವು. ಇಷ್ಟಾದ್ಮೇಲೆ ನಮಗೆ ಸಸಿಗಳನ್ನ ನಾವು ಒಂದು ಸಾಲಿಂದ ಇನ್ನೊಂದು ಸಾಲಿಗೆ ಒಂದು 15 cm, ಸಸಿಯಿಂದ ಸಸಿಗೆ ಒಂದು 10-12 cm ಅಂತರದಲ್ಲಿ ಸಸಿಗಳನ್ನು ನಾವು ನಾಟಿ ಮಾಡಕ್ ಬಳಕೆ ಮಾಡ್ಕೋಬೇಕು. ನಾಟಿ ಮಾಡಿದ 2-3 ದಿನ ಆದ ತಕ್ಷಣ ನಾವು ಬೇಕಾದ್ರೆ ಇನ್ನೊಂದು ಸಲ ಈ ಕಾರ್ಬನ್ ಡೈಸಿಮ್ ಅಥವಾ ಈ COC ಅಂತ ಒಂದು ಔಷಧಿಗಳನ್ನ ಈ ಡ್ರಂಚ್ ಮಾಡೋದು ಅಥವಾ ಟ್ರಕೋಡರ್ಮಾ ವಿಡಿ ಅಂತ ಒಂದು ಜೈವಿಕ ಗೊಬ್ಬರಗಳನ್ನ ಡ್ರಂಚ್ ಮಾಡೋದ್ರಿಂದ ಸಸಿಗಳ ಒಂದು ಸಾಯುವ ಪ್ರಮಾಣ ಆಲ್ಮೋಸ್ಟ್ ಕಡಿಮೆ ಆಗ್ತಾ ಹೋಗ್ತದೆ, ಸಸಿಗಳ ಒಂದು ಉಳ್ಕೊಳ್ಳುವಂತ ಪ್ರಮಾಣ ಜಾಸ್ತಿ ಆಗ್ತದೆ. ಸೊ ಸಸಿಗಳು ಆದಷ್ಟು ಸಾಯಿಲಾರ್ದಾಗ ಅಲ್ಲಿ ನೋಡ್ಕೊಳ್ಳೋದು ಬಹಳ ಉತ್ತಮ. ಇಷ್ಟ ಆದ್ಮೇಲೆ ನಮಗೆ ಸಸಿಗಳು ರೆಡಿ ಆಗಿದ್ದಾವೆ. ಈಗ ಭೂಮಿಗೆ ನಾವು ಇದನ್ನು ಟ್ರಾನ್ಸ್ಪ್ಲಾಂಟಿಗೂ ಮಾಡಿದ್ವಿ. ಸೊ ಕನಿಷ್ಠ ನಮಗೆ 1 ಎಕರೆಗೆ ಆಗಲಿ ಹೇಳಿದ ನಮಗೆ 22,000-23,000 ಸಸಿಗಳನ್ನು ನಾವು 1 ಎಕರೆಗೆ ಕೂರಿಸಬಹುದು. ಇನ್ನು ಸ್ವಲ್ಪ ಅಂತರ ಆಡ್ಕೊಂಡ್ರೆ ಇನ್ನೂ ಸ್ವಲ್ಪ ಜಾಸ್ತಿ ಕೂರಿಸಬಹುದು. ಎಷ್ಟು ಅಂತರ ಹತ್ತಿರ ಮಾಡ್ಕೊತಾ ಹೋಗ್ತೀವಿ ಅಷ್ಟು ನಮ್ಗೆ ಗಡ್ಡೆಗಳ ಪ್ರಮಾಣ ಅಥವಾ ಗಾತ್ರ ಇದೆಯಲ್ಲ ಅದು ಕಡಿಮೆ ಆಗ್ತಾ ಹೋಗ್ತದೆ. ಇನ್ನು ಗೊಬ್ಬರ ಬಂತು, ಈಗ ಮೊದಲು ನಾವು ನಾಟಿ ಮಾಡಿದಾಕರೆ 50% ಸಾರಜನಕ ಪೂರ್ತಿ ಪ್ರಮಾಣದ ಫಾಸ್ಫರಸ್ ಮತ್ತು ರಂಜಕ ಕೊಟ್ಟಿವಿ. ಇನ್ನು 50% ಉಳಿತಲ್ಲ, ಆ 50% ಅಷ್ಟು ಗೊಬ್ಬರಗಳನ್ನ 30 ಮತ್ತು 60 ದಿನಗಳ ನಂತರ ಅದನ್ನು ನಾವು ಭೂಮಿಗೆ ಕೊಡಬೇಕು. ಇಷ್ಟ ಆದ್ಮೇಲೆ ನೆಕ್ಸ್ಟ್ ಬರೋದು ನಮಗೆ ನೀರಂತೂ ಎಲ್ಲ ನೀರಾವರಿ ಇರ್ತದೆ, ನೀರು ಕೊಡ್ತಿರ್ತೀವಿ. ಹಂಗಂದ್ಬಿಟ್ಟು ನೀರು ತುಂಬಾ ಜಾಸ್ತಿನೂ ಒಳ್ಳೇದಲ್ಲ, ಇದಕ್ಕೆ ಕೊಳೆ ರೋಗ ಪ್ರಮಾಣ ಜಾಸ್ತಿ ಆಗ್ತದೆ. ಡ್ರಿಪ್ ಆದ್ರೆ ನಿಮಗೆ ಬಹಳ ಉತ್ತಮ, ಕನಿಷ್ಠ ಒಂದು 50-60% ಅಷ್ಟು ನಿಮ್ದು ನೀರನ್ನ ಉಳಿಸ್ತದೆ. ಇದು ಜೊತೆಗೆ ಒಂದು ಕಳೆಗಳ ಪ್ರಮಾಣ ಕೂಡ ಕಡಿಮೆ ಮಾಡ್ತದೆ. ಹಂಗಾಗಿ ಡ್ರಿಪ್ ಬಹಳ ಉತ್ತಮ. ನೀವು ಏನಾದರೂ ಬದುಗಳನ್ನು ಮಾಡ್ಕೊಂಡು ಮಾಡ್ತಿದ್ರೆ ನೀರು ಕೊಡಿ. ಹಾಗಾಗಿ ನೀರನ್ನು ತುಂಬಾ ಜಾಸ್ತಿನೂ ಕೂಡ ಕೊಡೋದು ಒಳ್ಳೇದಲ್ಲ. ನೀರಿನ ಒಂದು ತೇವಾಂಶ ನೋಡಿಕೊಂಡು ವಾರದಲ್ಲಿ 1-2-3 ಸಲ ನಾವು ನೀರನ್ನ ಕೊಡ್ಕೋಬಹುದು. ನೆಕ್ಸ್ಟ್ ಬರುವುದು ನಮಗೇನಪ್ಪ ಅಂದ್ರೆ ಕಳೆಗಳ ಒಂದು ನಿರ್ವಹಣೆ. ಬೆಳೆಗಳೆಲ್ಲ ಬಂದ ತಕ್ಷಣ ಕಳೆಗಳು ಯಾವತ್ತು ಬಂದೇ ಬರ್ತಾವ. ಕಳೆಗಳು ನಿರ್ವಹಣೆ ನಮಗೆ ಸಸಿ ಮಾಡೋ ಟೈಮ್ಗೂ ಇದ್ದೇ ಇರ್ತಾವ, ಮತ್ತೆ ಮುಖ್ಯ ಭೂಮಿಯಲ್ಲೂ ಕೂಡ ಸಸಿಗಳ ಕಳೆಗಳ ಪ್ರಮಾಣ ಇದ್ದೇ ಇರ್ತದೆ. ಸಸಿ ಮಡಿ ಮಾಡೋ ಟೈಮ್ಗೆ ಕಳೆಗಳು ಬಂದ್ರು ಅಲ್ಲಿನೂ ಕೂಡ ನಾವು ಒಂದಿಷ್ಟು ಕೈಯಿಂದ ತೆಗೆಯಕ್ ಪ್ರಯತ್ನ ಮಾಡಬಹುದು, ಬಟ್ ಆಗೋದಿಲ್ಲ. ಯಾಕಂದ್ರೆ ಸಸಿಗಳು ಬಹಳ ಹತ್ತಿರ ಇರ್ತಾವೆ. ಕೆಲವೊಂದು ಈ ಔಷಧಿಗಳು ಸಿಗ್ತಾವ, ಕಳೆ ನಾಶಕ ಔಷಧಿ ಸಿಗ್ತಾವ, ಅದನ್ನ ನಾವು ಅಲ್ಲಿ ಸ್ಪ್ರೇ ಮಾಡ್ಕೋಬಹುದು. ಅದರಲ್ಲಿ ಹೇಳಬೇಕಂದ್ರೆ ನಮಗೆ ಆಕ್ಸಿ ಗೋಲ್ಡ್ ಅಥವಾ ಆಕ್ಸಿ ಫ್ಲೋರೋಫಿನ್ ಅಂತ ಹೇಳ್ತೀವಿ, ಸರಿ ಸುಮಾರು 1 ML ಪ್ರತಿ ಲೀಟರ್ ನೀರಿದಾಗ ಅದನ್ನ ಸಸಿ ಮಡಿಗಳಲ್ಲಿ ಹಾಕಿದ್ರಿಂದ ಕಳೆಗಳ ಪ್ರಮಾಣ ಕಡಿಮೆ ಆಗ್ತದೆ. ಹಾಗೇನೆ ಭೂಮಿ ನಾಟಿ ಮಾಡೋ ಟೈಮ್ಗೂ ನಾವು ನಾಟಿ ಮಾಡೋಕ್ಕಿಂತ ಮುಂಚೆ ಇದನ್ನ ಸ್ಪ್ರೇ ಮಾಡಬೇಕಾಗ್ತದೆ. ಏನೋ ಕಳೆನಾಶಕ ಇದು ಎಲ್ಲ ಪ್ರೀ ಎಮರ್ಜೆಂಟ್ ಅಂದ್ರೆ ನಾವು ಅದು ಕಳೆನಾಶಕ ಕಳೆಗಳು ಹುಟ್ಟೋಕ್ಕಿಂತ ಮುಂಚೆ ಸ್ಪ್ರೇ ಮಾಡಬೇಕಾಗ್ತದೆ. ಸೊ ಹಾಗಾಗಿ ಈ ಆಕ್ಸಿ ಗೋಲ್ಡ್ ಅಂತ ಹೇಳ್ತೀವಿ ಟ್ರೇಡ್ ನೇಮು ಅಥವಾ ಆಕ್ಸಿ ಫ್ಲೋರೋಫಿನ್ ಅಂತ ಕೆಮಿಕಲ್ ನೇಮ್ ಇದೆ, ಅದನ್ನ ನಾವು 1.5 ML 2 ML ನ ಭೂಮಿಯಲ್ಲಿ ಸ್ವಲ್ಪ ತೇವಾಂಶ ಇರಬೇಕು. ನೀರಿನ ತೇವಾಂಶ ಇದ್ದುಕೊಂಡೇ ಹೊಡಿಬೇಕು ಅದನ್ನ. ಒಣ ಭೂಮಿಯಲ್ಲಿ ಹೊಡೆಯಕ್ ಹೋಗ್ಬೇಡ್ರಿ. ನೀರಿನ ಒಂದು ಸ್ವಲ್ಪ ಅಂಶ ಇರಬೇಕು ಭೂಮಿಯಲ್ಲಿ, ಅಂತ ಟೈಮಲ್ಲಿ ಮಾತ್ರ ಇದನ್ನ ಸ್ಪ್ರೇ ಮಾಡಬಹುದು. ಅಂದ್ರೆ ನೀವು ನಾಟಿ ಮಾಡಿ 1-2 ದಿನದಲ್ಲಿ ಬೇಕಾದ್ರೆ ಇದನ್ನ ನಾವು ಸ್ಪ್ರೇ ಮಾಡಬಹುದು, ಏನ್ ಸಮಸ್ಯೆ ಆಗೋದಿಲ್ಲ. ಅದು ಈ ಸಿಗ್ಲಿಲ್ಲಪ್ಪ ಅಂದ್ರೆ ಪೆಂಡಿ ಮೆತ್ಲಿನ್ ಸಿಗ್ತದೆ. ಪೆಂಡಿ ಮೆತ್ಲಿನ 30 EC ಬರ್ತದೊಂದು, ಅದು ಕೂಡ ಒಂದು 3.5 ಮಿಲಿ ಪ್ರತಿ ಲೀಟರ್ಗೆ ಹಾಕಿಕೊಂಡು ನಾವು ನಾಟಿ ಮಾಡಿದ ಮೇಲೆ ಸ್ಪ್ರೇ ಮಾಡ್ಕೋಬಹುದು. ಇದು ಸ್ಪ್ರೇ ಮಾಡೋದ್ರಿಂದ ಕನಿಷ್ಠ ನಮಗೆ 40-45 ದಿನಗಳವರೆಗೆ ಯಾವುದೇ ಕಳೆಗಳು ನಮಗೆ ಕಾಣೋದಿಲ್ಲ. ಯಾವಾಗ ಮತ್ತೆ ಕಳೆಗಳು ಬಂದಾಕರ ಅವಾಗ ಒಂದರಿಂದ ಎರಡು ಕೈ ಕಸ ತೆಗೆಯೋದ್ರಿಂದ ಕಳೆಗಳ ಪ್ರಮಾಣ ನಾವು ಈ ಬೆಳೆಗಳಲ್ಲಿ ಕಂಟ್ರೋಲ್ ಮಾಡ್ಕೊಂಡು ಹೋಗಬಹುದು. ಇದರ ಜೊತೆಗೆ ಒಂದಿಷ್ಟು ಸಸ್ಯ ಪ್ರಚೋದಕಗಳನ್ನ ನಾವು ಬಳಕೆ ಮಾಡಿಕೊಳ್ಳೋದ್ರಿಂದ ಇಳುವರಿ ಜಾಸ್ತಿ ಆಗ್ತದೆ. ಸಸ್ಯ ಪ್ರಚೋದಕ ಅಂದ್ರೆ ಈಗ ಮಿರಾಕ್ಯುಲಾನ್ ಅಂತ ಒಂದು ಸಸ್ಯ ಪ್ರಚೋದಕ ಬರ್ತದೆ. ಈ ಮಿರಾಕ್ಯುಲಾನ್ ನಾವು ಒಂದು 2 ಮಿಲಿ ಪ್ರತಿ ಲೀಟರ್ ದಾಗ ಅಂದ್ಕೊಂಡು ಲೆಕ್ಕದಂಗೆ ನೀವು ನಾಟಿ ಮಾಡಿದ 50 ದಿನಗಳ ನಂತರ ಇದನ್ನು ಸ್ಪ್ರೇ ಮಾಡೋದ್ರಿಂದ ಒಂದು 8-10% ಅಷ್ಟು ಇಳುವರಿ ಕೂಡ ಇದು ಜಾಸ್ತಿ ಮಾಡಿದ ಒಂದು ಸಂಶೋಧನೆಯಿಂದ ಕಂಡು ಬಂದೈತಿ. ಇದರ ಜೊತೆಗೆ ಒಂದಿಷ್ಟು ನಾವು ಮೈಕ್ರೋ ನ್ಯೂಟ್ರಿಯಂಟ್ ಅಂತ ಹೇಳ್ತೀವಿ. ಸೊ ಆ ಮೈಕ್ರೋ ನ್ಯೂಟ್ರಿಯಂಟ್ ಮಿಕ್ಸ್ ನಾನು ಕೂಡ ನಾವು ಒಂದೆರಡು ಸಲ ನಾವು ಸ್ಪ್ರೇ ತಗೋಬೇಕಾಗ್ತದೆ. ಒಂದು 30 ದಿನ ಇನ್ನೊಂದು 60 ದಿನ ಆದ್ಮೇಲೆ ಒಂದು 4-5 ml ಅಷ್ಟು ನಿಮ್ಮ ರೆಕಮೆಂಡೇಶನ್ ಬೇಸಸ್ ಮೇಲೆ 40 ದಿನಕ್ಕೊಂದ್ಸಲ ಇನ್ನೊಂದು 60 ದಿನಕ್ಕೊಂದ್ಸಲ ಈ ಮೈಕ್ರೋ ನ್ಯೂಟ್ರಿಯಂಟ್ ಮಿಕ್ಸ್ ನ ಸ್ಪ್ರೇ ಮಾಡೋದ್ರಿಂದ ಒಂದು 15-ರಷ್ಟು ಪ್ರಮಾಣದಷ್ಟು ಇಳುವರಿ ಜಾಸ್ತಿ ಆಗ್ತದೆ. ಜೊತೆಗೆ ಬೋರಾಕ್ಸ್ ಒಂದು 10 kg ಪ್ರತಿ ಹೆಕ್ಟರ್ ಲೆಕ್ಕದಂತೆ ಹಾಕೋದ್ರಿಂದ ಒಂದು ಗಡ್ಡೆಗಳ ಪ್ರಮಾಣ ಸೈಜು ಮತ್ತೆ ಕ್ವಾಲಿಟಿ ಕೂಡ ಇಂಪ್ರೂವ್ ಆಗ್ತದೆ. ಆಮೇಲೆ ಇನ್ನೊಂದು ಮುಖ್ಯ ಒಂದು ಸಸ್ಯ ಪ್ರಚೋದಕಪ್ಪ ಅಂದ್ರೆ ಈ ಸೈಕೋಸೆಲ್ ಅಂತ ಬರ್ತದೆ. ಹೆಚ್ಚು ಕಮ್ಮಿ ನಮಗೆ ರೈತರಿಗೆ ಈ ಗಡ್ಡೆ ಕಟಾವು ಮಾಡಿ ಹೆಚ್ಚು ದಿನ ಹೇಳಕ್ ಬರಲ್ಲ, ಅಲ್ಲಿ ಮೊಳಕೆ ಬರುವ ಪ್ರಮಾಣ ಜಾಸ್ತಿ ಆಗ್ತದೆ. ಆ ಮೊಳಕೆ ಬರುವ ಪ್ರಮಾಣ ಕಡಿಮೆ ಮಾಡಕ್ಕೆ ನಾವು ಸೈಕೋಸೆಲ್ ಅಂತ ಒಂದು ಔಷಧವನ್ನು ನಾವು ಶಿಫಾರಸು ಮಾಡಿದೀವಿ. ಅದು ಒಂದು ಕನಿಷ್ಠ ಒಂದು 0.2 ml ಸೈಕೋಸೆಲ್ ನ ಪ್ರತಿ ಲೀಟರ್ ಜೊತೆಗೆ ಒಂದು 0.1 gram ಅಷ್ಟು ಕಾರ್ಬನ್ ಡೈಜನ್ ಮಿಕ್ಸ್ ಮಾಡಿ ಒಂದು 30 ದಿನ ನಾವು ಏನ್ ಕಟಾವ್ ಮಾಡ್ಬೇಕಂತೀವಲ್ಲ, ಕಟಾವ್ ಮಾಡೋಕ್ಕಿಂತ ಒಂದು 30 ದಿನ ಮುಂಚೆ ಇದನ್ನ ಸ್ಪ್ರೇ ಮಾಡೋದ್ರಿಂದ ನಾವು ಗಡ್ಡೆಗಳನ್ನು ಕಟಾವ್ ಮಾಡಿದ ಮೇಲೆ ಅದರಲ್ಲಿ ಮೊಳಕೆ ಬರುವ ಪ್ರಮಾಣವನ್ನು ಇದು ಕಡಿಮೆ ಮಾಡ್ತದೆ. ಅಂದ್ರೆ ನಾವು ಹೆಚ್ಚಿನ ದಿನಗಳವರೆಗೆ ನಾವು ಗಡ್ಡೆಗಳನ್ನ ಶೇಖರಣೆ ಮಾಡಕ್ಕೆ ಇದು ಉಪಯುಕ್ತ ಆಗ್ತದೆ. ಇಷ್ಟಾದ್ಮೇಲೆ ನಮಗೆ ಮುಖ್ಯ ನೆಕ್ಸ್ಟ್ ಬರೋದೇನಪ್ಪ ಅಂದ್ರೆ ಕಟಾವ್ ಮಾಡೋದು. ಸೊ ಸರಿ ಸುಮಾರು ದಿನಗಳ ಲೆಕ್ಕದಲ್ಲಿ ಕೆಲವೊಂದು ತಳಿಗಳು 100-110 ದಿನಕ್ಕೆ ಕಟಾವ್ ಬರ್ತಾವ, ಕೆಲವೊಂದು 140 ದಿನ ಕಟಾವ್ ಬರ್ತಾವ. ಈ ಮಳೆಗಾಲದಲ್ಲಿ ಹೆಚ್ಚು ಕಮ್ಮಿ ನಮಗೆ ಅದು ಎಲೆಗಳು ಒಣಗೋದು ಕಾಣಿಸೋದಿಲ್ಲ. ಹಂಗಾಗಿ ಕಟಾವ್ ಮಾಡೋಕ್ಕಿಂತ ಮುಂಚೆ ಡ್ರಮ್ ಅಂತ ತಗೊಂಡು ಅದರ ಮೇಲೆ ನಾವು ಸುತ್ತಿಸಬೇಕಾದ್ರೆ ಗಿಡಗಳನ್ನ ಮುರಿಬೇಕು ಡ್ರಮ್ ಇಂದ. ಸೊ ಅದೇನಾಗ್ತದೆ ಮುರಿಯೋದ್ರಿಂದ ಎಲ್ಲ ಏನ್ ಎಲೆಗಳಲ್ಲಿ ಒಂದು ಏನ್ ಎನರ್ಜಿ ಇರ್ತಲ್ಲ ಅಥವಾ ಅದಕ್ಕೆ ಏನ್ ಬೇಕಾದ ಅಂಶ ಇರ್ತಲ್ಲ ಅದು ಪೂರ್ತಿ ಗಡ್ಡೆಗೆ ಹೋಗಿ ಗಡ್ಡೆಗಳ ಸೈಜ್ ಬಂದಿರ್ತಾವ. ಇದು ಜನರಲ್ಲಿ ನಮಗೆ ಮುಂಗಾರಲ್ಲಿ ಕಾಣ್ತದೆ. ಇನ್ ಹಿಂಗಾರು ಬೆಳೆ ಬಂದಾಗ್ರೆ ಅಲ್ಲಿ ನಮಗೆ ಎಲೆಗಳು ಒಂದು 70-80% ಎಲೆಗಳು ಒಣಗ ಸ್ಟಾರ್ಟ್ ಆಗ್ತಲ್ಲ, ಅವಾಗ ನಾವು ನೀರು ಕೊಡೋದನ್ನ ಬಿಟ್ಟುಬಿಟ್ಟು ಒಂದು 15 ದಿನ ಆದ್ಮೇಲೆ ಕಟಾವನ್ನ ಮಾಡ್ಕೋಬಹುದು. ಇಳುವರಿ ಬಂದ್ಬಿಟ್ಟು ನಮಗೆ ತಳಿಗಳ ಬೇಸಿಸ್ ಮೇಲೆ ಒಂದು 25-30 ton ಇಳುವರಿ, ಕೆಲವೊಂದು ರೈತರು 1 ಎಕರೆಗೆ 40 ton ಅಷ್ಟು ತೆಗೆದಿದ ಉದಾಹರಣೆಗಳು ಇದಾವೆ. ಇದ್ರ ಜೊತೆಗೆ ಒಂದಿಷ್ಟು ರೋಗ ಮತ್ತು ಕೀಟಗಳು ಬರ್ತವೆ. ರೋಗಗಳಿಗೆ ಈ ನಮ್ಮ ಆಗಲಿ ಹೇಳಿದ ಕಾರ್ಬನ್ ಡೈಸಿಯಮ್ ಅಂತಿದೆ. ಇಲ್ಲಿ ಮುಖ್ಯವಾಗಿ ಬರೋ ರೋಗ ಅಂದ್ರೆ ಇದೊಂದು ನೇರಳೆ ಬಣ್ಣದ ಪರ್ಪಲ್ ಬ್ಲಾಚ್ ಅಂತ ರೋಗ ಬರ್ತದೆ. ಅದು ಬಿಟ್ಟರೆ ಕೀಟಗಳ ಬಾಧೆ ತುಂಬಾ ಜಾಸ್ತಿ ಇದರಲ್ಲಿ, ಅದರಲ್ಲಿ ಥ್ರಿಪ್ಸು ಮತ್ತೆ ಮೈಟ್ಸ್. ಹಾವು ಬಂದಾಕರ ಸ್ವಲ್ಪ ಈ ಪೆಪ್ರೋನಿಲ್ 1 ml ಪ್ರತಿ ಲೀಟರ್ ದಂಗೆ, ಆಮೇಲೆ ಪ್ರೊಫಿನೋಫಾಸು 1 ml ಪ್ರತಿ ಲೀಟರ್ ದಂಗೆ ಸ್ಪ್ರೇ ಮಾಡಿಕೊಂಡು ನಾವು ಈ ರೋಗ ಮತ್ತು ಕೀಟಗಳ ಬಾಧೆನ ನಾವು ತಡ್ಕೋಬಹುದು. ಈ ಬೆಳೆ ಬಗ್ಗೆ ನಿಮಗೆ ಹೆಚ್ಚಿನ ಮಾಹಿತಿ ಯಾಕೆ ಎಲ್ಲವೂ ಇಲ್ಲಿ ಹೇಳಕ್ಕಾಗೋದಿಲ್ಲ, ಕೆಲವೊಂದು ಮಾಹಿತಿಗಳನ್ನ ಅಷ್ಟು ಮುಖ್ಯವಾದ ಮಾಹಿತಿಗಳನ್ನು ತಿಳಿಸುತ್ತೆ. ಇದಕ್ಕಿಂತ ಹೆಚ್ಚಿನ ಮಾಹಿತಿಗಳು ನಿಮಗೆ ಬೇಕಾದಲ್ಲಿ ನನ್ನ ಒಂದು ಮೊಬೈಲ್ ನಂಬರ್ 7829030702 ಈ ನಂಬರ್ಗೆ ನೀವು ಫೋನ್ ಮಾಡಿ ನಿಮಗೆ ಏನು ಬೇಕಾದ ಮಾಹಿತಿಯನ್ನು ನಮ್ಮಿಂದ ಪಡೆಯಬಹುದು. ಧನ್ಯವಾದಗಳು. ಈ ತನಕ ಈರುಳ್ಳಿ ಬೆಳೆಯ ಬೇಸಾಯ ಕ್ರಮಗಳು ಈ ಕುರಿತು ಬಾಗಲಕೋಟೆ ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯದಲ್ಲಿ ತರಕಾರಿ ವಿಜ್ಞಾನ ವಿಭಾಗದಲ್ಲಿ ಸಹ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸುತ್ತಿರುವ ಡಾ ವಿಜಯಕುಮಾರ್ ರಾಠೋಡ್ ಅವರಿಂದ ಮಾಹಿತಿ ಕೇಳಿದಿರಿ. ಮಿನಿ ಮಾಹಿತಿ. ಕ್ಷಣದಲ್ಲಿ ಮಣ ಮಾಹಿತಿ. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು. ಘನ ಜೀವಾಮೃತ ಯಾವ ರೀತಿ ತಯಾರು ಮಾಡಬೇಕು ಅನ್ನೋದ್ರ ಬಗ್ಗೆ ಇಲ್ಲಿ ಒಂದಿಷ್ಟು ಮಾಹಿತಿ ಅದ, ರೈತರು ಗಮನಿಸಬೇಕು. ದೇಸಿ ಆಕಳ ತಾಜಾ ಸಗಣಿ 100 kg ಬೇಕಾಗ್ತದೆ. ದೇಸಿ ಆಕಳ ಗಂಜಳ ಅಥವಾ ಗೋಮೂತ್ರ 10 ಲೀಟರ್ನಷ್ಟು, ಕಪ್ಪು ಬೆಲ್ಲ 2 kg, ದ್ವಿದಳ ಧಾನ್ಯದ ಹಿಟ್ಟು 2 kg, ಬದುವಿನ ಮಣ್ಣು 2 ಬೊಗಸೆಯಷ್ಟು. ಯಾವ ರೀತಿ ತಯಾರು ಮಾಡಬೇಕು ಅಂತಂದ್ರೆ 100 kg ಸಗಣಿಯನ್ನ ಉದುರು ಮಾಡಿ ಹರಡಿ ನಂತರ ಸಗಣಿಯ ಮೇಲೆ ತೇವಾಂಶ ಬರುವ ಹಂಗ ಜೀವಾಮೃತವನ್ನ ಸಿಂಪರಣೆ ಮಾಡಬೇಕು. ನೀರಿನೊಳಗ ಎದ್ದಿದಂತಹ ಗೋಣಿ ಚೀಲವನ್ನ ರಾಶಿ ಮಾಡಿದ ಸಗಣಿ ಮೇಲೆ ಮುಚ್ಚಿ ನೆರಳಿನೊಳಗ 24 ತಾಸು ಇರಿಸಬೇಕು. ಆ ನಂತರ ನೆರಳಿನೊಳಗ 21 ದಿನಗಳ ತನಕ ಒಣಗಿಸಬೇಕು.

ತಣ್ಣನಂತೆ ಬಾಯಿ ಜಿಗುದಾಳ ಕೋಲನ್ನ ಕೋಲೈ ದೇವಳಿಗಳ ಬಾದೇನ ಚತುರ್ದೇಶದ ಪಡೆದೇನ ಕರಿ ಬಂದ ಕೋಲನ್ನ ಕೋಲೈ ಆಕ ತಂಗಿರೇ ಗಣ್ಣ ಕರಿ ಬಂದ ಕೋಲನ್ನ ಕೋಲೈ ಅಕ್ಕ ತಂಗಿರೇ ಗಣ್ಣ ಕರಿ ಬಂದ ಕೋಲನ್ನ ಕೋಲೈ ಅಕ್ಕ ತಂಗಿದರಿ ಗಣ್ಣ ಕರಿ ಬಂದ ಕೋಲನ್ನ ಕೋಲೈ